ಆರೋಗ್ಯಕರವಾಗ್ತಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಆ ರೀತಿ ಇಲ್ಲ. ಎಲ್ಲ ರಾಸಾಯನಿಕ ಗೊಬ್ಬರಗಳು ಮತ್ತು ಎಲ್ಲ ಕ್ರಿಮಿನಾಶಕಗಳಿಗೆ ಈ ಕೀಟನಾಶಕಗಳು ಬಳಸೋದ್ರಿಂದ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಇಲ್ಲ ಸರ್. ಈಗ ನಿಮ್ಮ ಅನುಭವದಲ್ಲಿ ಹೇಳಿ, ರಾಸಾಯನಿಕ ಬಳಸಿದರೆ ಒಳ್ಳೆಯದೋ ಕೆಟ್ಟದೋ? ನಮ್ಮೊಂದು ಅಭಿಪ್ರಾಯ ಸರ್, ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಏನು ಸರಿ ಆಗುವುದಿಲ್ಲ. ಒಂದು ಭೂಮಿಯ ಫಲವತ್ತತೆ ಉಳಿಯೋದಿಲ್ಲ. ಹಟ್ಟಿ ಗೊಬ್ಬರ ಹಾಕಿದರೆ ಒಳ್ಳೆಯದು? ಹೌದು ರೀ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಬೆಳೆನೂ ಅತ್ಯುತ್ತಮವಾಗಿ ಬರ್ತೈತೆ ರೀ, ಮತ್ತು ಅದಕ್ಕೆ ಸ್ವಲ್ಪ ಕಾಲಮಾನ ಜಾಸ್ತಿನೂ ಒಂದು ತಾಳಿಕೆ ಬರ್ತೈತೆ ಯಾವುದೋ ಬೆಳೆ ಆಗಲಿ, ನಮ್ಮ ಅನುಭವ ಪ್ರಕಾರ ಸರ್. ಈಗ ನಿಮ್ಮ ಒಂದು ಜಮೀನಿನ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಹೇಗಿದೆ ಮತ್ತು ಎಷ್ಟರ ಮಟ್ಟಿಗೆ ಹಾನಿ ಮಾಡ್ತಾ ಇದೆ? ಸರ್, ಇತ್ತೀಚೆಗೆ ಹೇಳಬೇಕಂದ್ರೆ ಸರ್, ನವಿಲು, ಜಿಂಕೆ, ಹಂದಿ, ಆನೆಗಳ ಹಾವಳಿ ಅಂತೂ ವಿಪರೀತ ಇದೆ ಸರ್. ಅದಕ್ಕೆ ಕಡಿವಾಣಕ್ಕೆ ಹಾಕಲಿ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್. ಈ 25 ವರ್ಷ ಮೊದಲು ಕೂಡ ಇಂಥ ಸಮಸ್ಯೆ ಇತ್ತು ಅಥವಾ ಇತ್ತೀಚೆಗೆ ಜಾಸ್ತಿ ಆಗಿದೆ? ಇತ್ತೀಚೆಗೆ ಜಾಸ್ತಿ ಆಗಿದೆ ಸರ್. ಈ ಒಂದು 8-10 ವರ್ಷದಲ್ಲೂ ವಿಪರೀತ, ಒಂದು 7 ವರ್ಷದಿಂದ ಈ ಕಡೆ ಅಂತೂ ಸರ್ ಭಾಳ ವಿಪರೀತ, ಆನೆಗಳ ಹಾವಳಿ ಅಂತೂ ವಿಪರೀತ ಆಗೋಗಿದೆ ಸರ್. ಇತ್ತೀಚೆಗೆ ಜಾಸ್ತಿ ಆಗೋದಕ್ಕೆ ಕಾರಣ ಏನಿರ್ಬೋದು? ಅದರಲ್ಲೂ ಸ್ವಲ್ಪ ಅರಣ್ಯ ಇಲಾಖೆಯಿಂದ ಸ್ವಲ್ಪ ಇದಿದೆ ಸರ್, ಈಗ ಬಸ್ಟಿಟ್ಟಿದೆ. ಒಂದು ಯಾವುದೋ ಒಂದು ರೀತಿಯಾಗಲಿ ಈಗ ಮೊದಲಿನ ಹಾಗೆ ಸ್ವಲ್ಪ ಶಿಕಾಯಿಕರವಾಗಿ ಮಾಡ್ತಿದ್ರು ಸರ್. ಆ ಒಂದು ಸಂದರ್ಭದಲ್ಲಿ ಏನು ಸ್ವಲ್ಪ ಕ್ರಮೇಣ ಕಡಿಮೆ ಇತ್ತು ಅನ್ನಿಸ್ತೈತೆ ಸರ್ ನಮ್ಗೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂಥದ್ದು ಯಾವುದೋ ಆ್ಯಕ್ಟಿವಿಟೀಸ್ ಆಗ್ತಾ ಇಲ್ಲ ಸರ್, ಮಾಡಬಾರ್ದು ಅಂತೇಳಿ. ಅಂದರೆ ಹಂಗಂಗೆ ಪ್ರಾಣಿಗಳು ಹಾವಳಿ, ಅದರಲ್ಲೂ ಅರಣ್ಯ ವ್ಯಾಪ್ತಿ ಒಳಗೆ ಅವಕ್ಕೂ ಒಂದು ಆಹಾರಗಳ ಸಮಸ್ಯೆ ಆಗತ್ತಿತ್ತು, ಅದು ಹೆಂಗಂತ ಗೊತ್ತಾಗ್ತಾ ಇಲ್ಲ ಸರ್. ಆ ರೀತಿ ಅದೇ ಒಂದು ಕಾರಣ ಇರಬೇಕಂತೀವಿ ನಾವು. ಕಾಡು ಕಡಿಮೆ ಆಗಿದ ಕಾರಣದಿಂದನೇ ಇವತ್ತು ರೈತರಿಗೆ ಒಂದು ಪ್ರಾಣಿಗಳು ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಕಾಡಿನ ಒಳಗಡೆ ಇರುವಂತಹ ಪ್ರಾಣಿಗಳಿಗೆ ಆಹಾರ ಅಲ್ಲಿ ಸಿಗ್ತಾ ಇಲ್ಲ? ಸಿಗ್ತಾ ಇಲ್ಲ, ನಮ್ಗೆ ಕಂಡು ಬರುವಂಥ ಸಮಸ್ಯೆ ಸರ್ ಇದು. ಹಂಗಾಗಿ ಒಂದು ಪ್ರಾಣಿಗಳ ಜಾವಳಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಏನು ನಿಮ್ಮ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಿಂದ ಏನು ಸರಿ, ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ ಸರ್. ಈಗ ನೋಡಿ, ಐಬೆಕ್ಸ್ ಅಂತೂ ಮಾಡಿದ್ದೇವೆ ಸರ್ ಪೂರ್ತಿಯಾಗಿ, ಆದರೂ ಕಂಟ್ರೋಲಿಂಗ್ ಬರ್ತಾ ಇಲ್ಲ ಸರ್. ಏನು ಮಾಡ್ತದೆ ಆನೆ ಬಂದು? ಆನೆ ಬಂದು ಏನು ಸರ್, ಸ್ವಲ್ಪ ನೋಡ್ತಾ ಇದು ಏನು ಬೇಲಿನ ಬೇಲಿನ ದೂಡ ಹಾಕ್ಬಿಡ್ತೈತ್ರಿ, ಏನು ಮಾಡ್ಲಿಕ್ಕಂತೂ ಆಗೋದಿಲ್ಲ ಸರ್. ಈಗ ಈ ಕಾಡು ಪ್ರಾಣಿಗಳು ಇಟ್ಕೊಂಡು ನೀವು ಕೃಷಿಯನ್ನು ಮುಂದುವರಿಸುವುದಿದ್ರೆ ಯಾವ ರೀತಿ ಒಂದು ಮುಂದುವರಿಸಬಹುದು ಅಂತ? ಇದೇ ರೀತಿ ಕ್ರಮೇಣ ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಬಹಳ ಕಷ್ಟಕರ ಆಗ್ತೈತೆ ಸರ್ ಬರೋ ದಿನಗಳಲ್ಲಿ. ಸ್ವಾಭಾವಿಕವಾಗಿ ಮನಸ್ಸಲ್ಲಿ ಒಂದು ಮನದಟ್ಟ ಆಗ್ಬಿಡಕತ್ತೆ ಸರ್, ಈಗ ಬೇಡ ಬೇಡಪ್ಪ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಖರ್ಚು ಮಾಡ್ಬೇಕು, ಫಲ ಬರೋ ಟೈಮ್ನಾಗ ಅದನ್ನ ಕೈಗೆ ಬಂದಿಲ್ಲಾದ್ರೆ ಏನ್ ಮಾಡೋದು, ಒಂದು ಈ ರೀತಿ ಆಗ್ತಾ ಇದೆ ಸರ್. ಸರ್, ಈಗ ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಈಗ ಭತ್ತದ ಕೃಷಿಯನ್ನ ಎರಡನೇ ಬೆಳೆಯದಾಗಿಯೂ ಕೂಡ ನೀವು ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ, ಸಾಂಪ್ರದಾಯಿಕವಾಗಿ ಯಾವ ತಳಿ ಇದೆ ಭತ್ತದ್ದು? ಈ ಸರ್ ಒಂದು ಸಣ್ಣ ಭತ್ತ ಅಂತ ಹೇಳಿ ಸರ್, ಇದು ನಾವು ಮಾಡಿದ್ದೇವೆ ಸರ್, ಈಗ ಮಳೆಗಾಲದಲ್ಲಿ ಮಾಡಿದ್ದು, ಅದು ದೊಡ್ಡ ಭತ್ತ, ಅದು ಅದರ ಹೆಸರು ಪ್ರಮೋದ್ ಅಂತೇಳಿ. ಇತ್ತೀಚೆಗೆ ಮಾಡೋ ಶ್ರುತಿ ಅಂತ ಮಾಡಿದ್ದೇವೆ ಸರ್ ಮತ್ತೊಂದು ಈಗ ಹೊಸದಾಗ ತಳಿ. ಅದರಿಂದ ಸ್ವಲ್ಪ ಬೇಸಗಾಲದಲ್ಲಿ ಅದು ಸ್ವಲ್ಪ ತಿನ್ಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತೇಳಿ ಈಗ ನಾವು ಮಾಡ್ಕೊಂಡಿದ್ದೀವಿ. ಏನಿದ್ರೆ ವಿಶೇಷತೆ ಈ ಸಣ್ಣ ಭತ್ತದ್ದು? ಸ್ವಲ್ಪ ತಿನ್ಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಸರ್, ಮತ್ತೆ ಇನ್ನು ಬೇರೆ ಉದ್ದೇಶ ಏನಿಲ್ಲ. ಮೇವು ಕೂಡ ಸಿಗ್ತದ? ಮೇವು ಸಿಗ್ತೈತೆ ಸರ್, ಮೇವು ಸಿಗ್ತೈತ್ರಿ. ನಿಮ್ಮ ಜಾನುವಾರುಗಳಿಗೆ ಸಾಕಾಗ್ತದೆ? ಸಾಕಾಗ್ತೈತೆ ಸರ್. ನಾವು ಸ್ವಲ್ಪ ಈಗ ಭತ್ತದ ಕೃಷಿಯ ಬಗ್ಗೆ ಹೇಳಿ, ಈಗ ನೇರವಾಗಿ ಬಿತ್ತನೆ ಮಾಡ್ತಿರೋ ಅಥವಾ ನೇಜಿನ ನೆಡ್ತೀರಾ, ಹೇಗೆ? ಇಲ್ಲ ಸರ್, ನಾವು ಹಾಗೆ ಹಾಕ್ತೀರಿ? ಹಾಗೆ ಹಾಕೊಂಡು ನಮ್ದು ನಾವು ನಾಟಿ ಮಾಡ್ತೀವಿ ಸರ್. ನಾಟಿ ಮಾಡ್ತೀವಿ. ಎಷ್ಟು ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡ್ತೀರಿ ನೀವು? ನಾವೀಗ ಸುಮಾರು 1 ಎಕರೆ ಮಾಡಿದ್ದೇವೆ ಸರ್. ಈಗ 1 ಎಕರೆ ಮಾಡಿದ್ದೀವಿ. 1 ಎಕರೆ ಬೇಕು ಅಂದ್ರೆ ಎಷ್ಟು, ಒಂದು 10 ಗುಂಟೆ ಜಾಗ ಇದು ಬೇಕಾ, ನೇಜಿ ಮಾಡ್ಬೇಕಾ? ಒಂದು 5 ಗುಂಟೆ ಜಾಗ ಸಾಕು ಸರ್. 5 ಗುಂಟೆ ಎಷ್ಟು, ಒಂದು 25 ಕಿಲೋ ಬೇಕಾಗ್ತದ? ಒಂದು 25 ಕೆಜಿ ಬೇಕಾಗ್ತದೆ ಸರ್. ಬೇಕಾಗ್ತದೆ. ಈ ಮೊದಲ ಭತ್ತದ ಬೆಳೆ ನೀವು ಪ್ರಾರಂಭ ಮಾಡೋದು ಯಾವಾಗ? ಜೂನ್ ಜುಲೈನೆಲ್ಲ ಯಾವಾಗ ಪ್ರಾರಂಭ ಮಾಡೋದು? ನಾವು ಈಗ ಮಳೆಗಾಲ ಸ್ಟಾರ್ಟ್ ಮಾಡ್ತಾರೆ ಜೂನ್ ನಂತರ. ಜೂನ್ ನಂತರ ಮಳೆಗಾಲ ಶುರು ಆಗ್ಬೇಕು? ಹಾಂ, ಶುರು ಆಗ್ಬೇಕು ಸರ್. ಆ ಮೊಮೆಂಟಲ್ಲಿ ಸ್ಟಾರ್ಟ್ ಮಾಡ್ತೇವೆ ಸರ್. ಮಳೆಗಾಲ ತಡವಾಗುವಂತಹದ್ದು ಅಥವಾ ನೀರಾವರಿ ವ್ಯವಸ್ಥೆ ಮಾಡುವಂತಹ ಒಂದು ಅನಿವಾರ್ಯತೆ ಬರ್ತದ? ಈಗ ಜೂನ್ 15 ದಿವಸ ಆದರೂ ಕೂಡ ಮಳೆ ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಸ್ವಲ್ಪ ಇದು ಕೊಳವೆ ನಮ್ದು ನೀರಾವರಿ ನೀರು ಯೂಸ್ ಮಾಡ್ಕೊಂಡು ಹಾಕೋತೀವಿ ಸರ್, ಹಾಗೆ ಮಾಡ್ತೀವಿ. ಆಮೇಲೆ ಬೀಜೋಪಚಾರ ಅಂತ ಏನಾದ್ರು ಮಾಡುವ ಕ್ರಮ ಇದೆಯಾ, ಅಥವಾ ಇಲಾಖೆಯಿಂದ ಕೊಟ್ಟಂತಹ ಬೀಜವನ್ನು ಉಪಯೋಗಿಸ್ತೀರಾ? ನಾವು ಸರ್ ಎರಡು ಸರ್, ಇಲಾಖೆಯಿಂದ ಕೊಟ್ಟಿದ್ದು ಬೀಜನು ಅದನ್ನು ಮಾಡ್ತೇವೆ ಸರ್. ಮತ್ತು ನಾವು ಸ್ವಲ್ಪ ಅದರಲ್ಲಿ ನೋಡಿಕೊಂಡು ನಾವು ಬೆಳೆಸಿದ ಭತ್ತದಲ್ಲಿ ಯಾವ ಗದ್ದೆಯಲ್ಲಿ ಒಂದು ಉತ್ತಮವಾಗಿದೆಯಪ್ಪ, ಅದನ್ನೆಲ್ಲ ಆರಿಸಿಕೊಂಡು ಒಂದು ಸಮರ್ಪಕವಾಗಿದೆಯಪ್ಪ ಆ ಲೆಕ್ಕಾಚಾರದ ನೋಡಿಕೊಂಡು ನಾವು ಕೂಡ ಬೀಜ ಮಾಡ್ತೇವೆ ಸರ್. ಈಗ ನೀವು ಬೆಳೆದಿರುವಂತಹ ಭತ್ತದ ಪೈರಿನಿಂದ ನೀವು ಭತ್ತವನ್ನು ಪ್ರತ್ಯೇಕ ಮಾಡಬೇಕು, ಬಿತ್ತನೆಗಾಗಿ ಉಪಯೋಗಿಸಬೇಕು ಅಂದರೆ ಹೇಗೆ ಮಾಡ್ತೀರಿ ಇದನ್ನು? ಈಗ ಹೋದ ವರ್ಷದ ಒಂದು ಬೆಳೆಯನ್ನು ನೀವು ಬಿತ್ತನೆಗಾಗಿ ಅದನ್ನು ಉಪಯೋಗ ಮಾಡಬೇಕು ಅಂತ ಇಟ್ಕೊಳ್ಳಿ, ಆವಾಗ ಹೇಗೆ ಮಾಡುವಂಥದ್ದು? ನಾವು ಅದ ಭತ್ತ ಸರ್ ಸ್ವಲ್ಪ ಒಣಗಿಸ್ಕೊಂಡು ಎಲ್ಲ ಚೆನ್ನಾಗಿರೋದಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ? ಈಗ ನೋಡಿ, ಒಂದು 10 ಗದ್ದೆ ಅಂತ ತಿಳ್ಕೊಳ್ರಿ ಸರ್, ಅದರಲ್ಲಿ ನಾವು ಯಾವ್ದಪ್ಪ ಒಂದು ಚಲೋ ಪೈರು ಎಲ್ಲಿದೆ, ಬೆಳವಣಿಗೆ ಆಗಿರೋದು ಎಲ್ಲಿದೆಯಪ್ಪ ಅಂತ ಒಂದು ಸ್ಥಳ ನೋಡ್ಕೊಂಡು ಸರ್ ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಸ್ವಲ್ಪ ಕೊಯ್ದಾದ ನಂತರ ಅದನ್ನು ನಾವು ಚೆನ್ನಾಗಿ ಒಣಗಿಸ್ಕೊಂಡು ಇದು ಎಲ್ಲ ಶುಚಿ ಮಾಡ್ಕೊಂಡು ಇಟ್ಕೊಡ್ತೀವಿ ಸರ್. ಅಂದ್ರೆ ಈಗ ಬಿತ್ತನೆಗಾಗಿ ಉಪಯೋಗಿಸುವಂತಹ ಈ ತೆನೆಯನ್ನು ಪ್ರತ್ಯೇಕವಾಗಿ ಕತ್ತರಿಸ್ತಿರೋ ಹೇಗೆ ಇದು? ನಾ ಭತ್ತದಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್, ನಾವು ಅದನ್ನು ಸಪ್ರೇಟ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಆರಿಸ್ಕೊಂಡು ಇಟ್ಕೋತೀವಿ. ಈ ಒಂದು ಎಕರೆಯಲ್ಲಿ ಬೆಳೆದಿರುವಂತಹ ಎಲ್ಲ ಇದನ್ನು ಕೂಡ ಬಿತ್ತನೆಯಾಗಿ ಉಪಯೋಗಿಸ್ಬೋದು ಅಥವಾ ಆಯ್ದ ಕೆಲವು ಗಿಡಗಳು ಮಾತ್ರ? ಅಂದ್ರೆ ಸರ್ ಎಲ್ಲ ರೀತಿ ಅಂದ್ರೆ ಸರ್ ಅದು ಸ್ವಲ್ಪ ಮಿಕ್ಸ್ನೂ ಆಗ್ತೈತೆ ಸರ್, ಹಾಗಾಗಿ ನಾವು ಅದಕ್ಕೆ ಸಪ್ರೇಟ್ ಪ್ರತ್ಯೇಕ ಮಾಡ್ಕೊಂಡ್ಬಿಡ್ತೇವೆ ಸರ್, ಬಿತ್ತನೆ ಬೇರೆ ಅಂತ ಮಾಡ್ಕೋತೀವಿ ಸರ್. ಅದರ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟು? ಅದಕ್ಕೆ ಹೆಚ್ಚು ಗೊಬ್ಬರ ಹಾಕುವುದು, ಸಿಂಪರಣೆ ಮಾಡೋದೆಲ್ಲ ಮಾಡ್ತೀರಾ ಬಿತ್ತನೆಗೆ? ಹಂಗಿನ ಸರ್ ಸಹಜವಾಗಿ ಅದರವಾಗಿ ಬೆಳೆಯುವಂತ ಕ್ರಮ ಅನುಸರಿಸ್ತೀವಿ. ಆಮೇಲೆ ಭತ್ತ ನಾಟಿ ಮಾಡಿದ ನಂತರ ಇದರ ಒಂದು ನಿರ್ವಹಣೆ ಅಂದ್ರೆ ಈ ಗೊಬ್ಬರ ಕೊಡುವಂತಹದ್ದಾಗ್ಬೋದು, ಸಿಂಪರಣೆ ಮಾಡುವಂತಹದ್ದು, ಇದ್ರ ಬಗ್ಗೆ ಹೇಳಿ. ನಾವು ಗೊಬ್ಬರ ಅಂದ್ರೆ ಹೆಚ್ಚಿಗಿನ ಪ್ರಮಾಣದಲ್ಲಿ ಸರ್ ನಾವು ಸರ್ಕಾರಿ ಗೊಬ್ಬರ ಯಾವುದು ಯೂಸ್ ಮಾಡುವುದಿಲ್ಲ, ರಾಸಾಯನಿಕ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಪ್ರಮಾಣದಲ್ಲಿ. ಆದ್ರೆ ಲಾಸ್ಟ್ ಸ್ವಲ್ಪ ಒಂದು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಒಂದು ಯೂಸ್ ಮಾಡ್ತೇವೆ ಸರ್, ಒಂದ್ಸಲ ಅಥವಾ ಎರಡು ಸಲ ರಾಸಾಯನಿಕ ಗೊಬ್ಬರ ಅಷ್ಟೇ ಸರ್, ಅದ್ರ ಮೇಲ್ಪಟ್ಟು ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದರಿಂದ ನಮ್ಗೆ ಅಷ್ಟೇನ ಬೆಳೆ ನಮ್ಗೇನ ಇದು ಅನಿಸ್ತಿಲ್ಲ ಸರ್. ಅದಕ್ಕೆ ಒಂದು ಸಾರಿ ಮೇಲ್ಗೊಬ್ಬರ ಕೊಟ್ಟರೆ ಸಾಕಾಗ್ತದೆ, ಎರಡು ಸಾರಿ ಕೊಡ್ತೀವಿ? ನಾವು ಒಂದೇ ಸಲ ಕೊಡ್ತೇವೆ ಸರ್, ಒಂದೇ ಸಲ ಕೊಡ್ತೀವಿ. ನಾವು ಹೆಚ್ಚಿಗೆ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಕೆರೆ ಮಣ್ಣು ಇದೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತೇವೆ ಸರ್. ಆಮೇಲೆ ಈಗ ಕಳೆ ಗಿಡಗಳ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ಸರ್? ನಾವು ಯಾವುದೇ ಆಗಲಿ ರಾಸಾಯನಿಕ ವಸ್ತು ನಾವು ಯೂಸ್ ಮಾಡೋದಿಲ್ಲ ಸರ್, ಕಳೆ ಬಗ್ಗೆ ಏನಿದ್ದು ಕೈನಿಂದ ತೆಗೆಯೋದು. ಈಗ ಎರಡನೇ ಬೆಳೆಯಾಗಿ ನೀವು ಭತ್ತವನ್ನೇ ಬೆಳೀತಾ ಇದ್ರಿ, ಒಂದು ಸಾರಿ ಕಟಾವಾದ ನಂತರ ಎರಡನೇ ಬೆಳೆಗೆ ಹೋಗುವುದಕ್ಕಿಂತ ಮೊದಲು ಭೂಮಿಯ ಒಂದು ಸಿದ್ಧತೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ನಾವೆಲ್ಲ ನೇಗಿಲ ಹೊಡ್ಕೊಂಡು ಸರ್ ಎಲ್ಲ ಒಂದು ಒಣ ನೇಗಿಲನ್ನು ಹೊಡ್ಕೊಂಡು ಎಲ್ಲ ಶುಚಿವಾಗಿ ಇಟ್ಕೊಡ್ತೀವಿ ಸರ್. ಆ ನಂತರ ನಾವು ಈಗ ಭತ್ತ ನಾಟಿ ಮಾಡೋದೊಂದು 8 ದಿನ ಇದೆಯಪ್ಪ ಅಂದ್ರೆ ನೀರು ಬಿಟ್ಕೊಂಡು ಎಲ್ಲ ಕೆಸರು ರೆಡಿ ಮಾಡಿಕೊಡ್ತೀವಿ ಸರ್. ಗದ್ದೆ ಎರಡನೇ ಬೆಳೆಯನ್ನು ಕೂಡ ನೀವು ನೇಜಿಯ ನಾಟಿ ಮಾಡುವಂಥದ್ದು ಅಥವಾ ನೇರ ಬಿತ್ತನೆ ಮಾಡ್ತೀರಾ? ಈಗ ಸರ್ ನಾಟಿನೇ ಮಾಡ್ತೀವಿ ಸರ್, ನಾಟಿ ಮಾಡ್ತೀವಿ. ಆಮೇಲೆ ಈಗ ಭತ್ತದ ಬೆಳೆಯಲ್ಲಿ ಈ ಕೀಟ ಮತ್ತು ರೋಗಗಳೆಲ್ಲ ಬರ್ತವೆ, ಏನೇನು ಸಮಸ್ಯೆಗಳು ಬರ್ತವೆ ಮತ್ತು ಇದ್ರ ಸಿಂಪರಣೆ ಎಲ್ಲ ಏನೇನು ಕೈಗೊಳ್ಬೇಕಾಗ್ತದೆ? ಕೀಟಗಳಂದ್ರೆ ನಮ್ಮ ಬೇಸಿಗೆ ಕಾಲದಲ್ಲಿ ಭತ್ತಕ್ಕೆ ಅಷ್ಟೇನು ಯಾವ್ದು ನಮ್ಮ ಕೀಟ ಇದಿಲ್ಲ ಸರ್, ತೊಂದರೆ ಇಲ್ಲ. ಮಳೆಗಾಲ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸರ್, ಅದಕ್ಕೆ ಸ್ವಲ್ಪ ಬಿಳಿ ರೋಗ ಅಂತ ಬರುತ್ತೆ ಸರ್ ಒಂದು, ಹಾ ಈ ರೀತಿ ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಆದ್ರೆ ಬೇಸಿಗಾಲದಲ್ಲಿ ಅಂತದೊಂದು ನಾವು ನೋಡಿಲ್ಲ ಸರ್, ಜಾಸ್ತಿ ಪ್ರಮಾಣದಲ್ಲಿ ಆಗುದಿಲ್ಲ. ಆಮೇಲೆ ಬಿಳಿ ರೋಗ ಅಲ್ಲದೆ ಬೇರೆ ಏನ್ ಬರ್ತದೆ? ಹುಳ ಕತ್ತರಿಸುವ ಸರ್. ಆಮೇಲೆ ಭತ್ತ ಹೊರಗೆ ಬೀಳ್ಬೇಕಾದ್ರೂ ತೆನೆಗಳು ಸ್ವಲ್ಪ ಬಿಳಿ ಆಗೋದು ಮತ್ತು ಹುಳಗಳು ಕಟಿಂಗ್ ಮಾಡ್ತಾವೆ ಸರ್, ಭತ್ತ ತೆನೆಗಳನ್ನ ಪೀಸ್ ಪೀಸ್ ಆಗೋದ್ರು ಅಂತ ಸಮಸ್ಯೆ ಆಗ್ತದೆ ಸರ್. ಏನ್ ಮಾಡ್ತೀರಿ ಅದಕ್ಕೆ? ಅದಕ್ಕೆ ನಾವು ಕೃಷಿ ಇಲಾಖೆ ಸಂಪರ್ಕದಿಂದ ಕೆಲವೊಂದು ಔಷಧಗಳನ್ನ ಹೊಡಿತೀವಿ ಸರ್. ಹತೋಟಿ ಆಗ್ತದ? ಹತೋಟಿ ಆಗ್ತದೆ ಸರ್, ಬರ್ತದೆ, ಕಂಟ್ರೋಲಿಂಗ್ ಬರ್ತದೆ ರೀ. ಆಮೇಲೆ ಬೆಂಕಿ ರೋಗ ಅಥವಾ ಬೇರೆ ರೋಗಗಳು ಬರ್ತವ? ಆಗ್ತೈತೆ ಸರ್, ಸಹಜವಾಗಿ ಆಗ್ತೈತೆ ರೀ. ಮಳೆಗಾಲದಲ್ಲಿ ವಿಶೇಷ ನಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೆಂಕಿ ರೋಗ ಭಾಳ ಕಂಡು ಬರ್ತೈತೆ ಸರ್. ಒಂದು ಹಳದಿ ಕೆಂಪು ಬಣ್ಣ ಆಗೋದು, ಭತ್ತ ಸುಟ್ಟೋಗೋದು, ಈ ರೀತಿ ಎಲ್ಲ ಸಮಸ್ಯೆ ಆಗ್ತದೆ ಸರ್. ನೀರು ಕಮ್ಮಿ ಆದರೂ ಕೂಡ ಬೆಂಕಿ ರೋಗದ ರೀತಿಯಲ್ಲೇ ಆಗ್ತದಲ್ಲ? ಆಗ್ತದೆ ಸರ್, ನೀರಿನ ಪ್ರಮಾಣ ಕಡಿಮೆ ಇದ್ರೂ ಸಹಜವಾಗಿ ಆಗ್ತೈತೆ ಸರ್. ಅದಕ್ಕೆ ಅನುಗುಣವಾಗುವ ರೀತಿಯಲ್ಲಿ ನೀರಿದ್ರೆ ಅಷ್ಟೇನು ಕಂಡು ಬರೋದಿಲ್ಲ ಸರ್. ಅಲ್ಲ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗ್ತಂತಪ್ಪ ಅಂದ್ರೆ ಸಮಸ್ಯೆ ಆಗ್ತದೆ ಸರ್. ಆಗ್ತೈತ್ರಿ. ಈಗ ಎರಡನೇ ಬೆಳೆಯನ್ನು ಬೆಳೆದಾಗ ನೀರಿನ ಶಾರ್ಟೇಜ್ ಅಥವಾ ಕಡಿಮೆ ಆಗ್ತದ? ಈಗ ನಮ್ಮ ಈ ಒಂದು ಇದರ ಒಳಗೆ ಸರ್ ಅಷ್ಟೊಂದು ನೀರಿನ ಪ್ರಮಾಣ ಕಡಿಮೆ ಇಲ್ಲ ಅನಿಸೋದಿಲ್ಲ ನಮಗೆಲ್ಲ. ಸ್ವಲ್ಪ ನೀರು ಬೋರ್ವೆಲ್ ಇದ್ದ ನೀರು ಹಾಯಿಸ್ತೀರಿ? ಹೌದು ಸರ್, ನೀರು ಹಾಯಿಸ್ತೀವಿ. ನೀರು ಹಾಯಿಸ್ತೀವಿ. ಅಂತ ಪರಿಸ್ಥಿತಿ ಬರ್ತದೆ, ನೀರು ಹಾಕುವ ಪರಿಸ್ಥಿತಿ ಬಂದೇ ಬರ್ತದೆ ಸರ್, ಬರ್ತೈತೆ ರೀ. ಒಂದು ಬೆಳೆಗೆ ಎಷ್ಟು ಸರಿ ನೀರು ಕೊಡಬೇಕಾಗ್ತದೆ ಈಗ ಮಳೆಗಾಲದಲ್ಲಿ ಅಥವಾ ಎರಡನೇ ಬೆಳೆಗೆ? ಅದಕ್ಕೆ ಸತತವಾಗಿ ನೀರು ಬೇಕೇ ಆಗ್ತದೆ ಸರ್. ಭತ್ತದ ಬೆಳೆಗೆ ವಾರದಲ್ಲಿ 2 ದಿನ ಅಂತೂ ಕಂಟಿನ್ಯೂ ಆಗಿ ಕೊಡಲೇಬೇಕಾಗ್ತದೆ ಸರ್ ನೀರು. ಆಮೇಲೆ ಈಗ ಕಳೆ ತೆಗೆಯುವುದೆಲ್ಲ ಹೇಗೆ, ಕೈಯಿಂದ ತೆಗಿತೀರೋ ಅಥವಾ ಮೆಷಿನ್ ಉಂಟು ಅದಕ್ಕೆ? ಇಲ್ಲ, ನಾವು ಇಲ್ಲ ಎಲ್ಲ ಕೈಯಿಂದ ಯೂಸ್ ಮಾಡಿ ಇದು ಮಾಡ್ತೀವಿ ಸರ್. ಕಳೆ ಸರಿ ತೆಗಿಬೇಕು. ಹೌದು ಸರ್, ಬೆಳಿಗ್ಗೆ. ಹೌದು ಸರ್. ಆಮೇಲೆ ಒಂದು ಎಕರೆ ಪ್ರದೇಶದಲ್ಲಿ ನೀವು ಭತ್ತವನ್ನು ಬೆಳೀತಾ ಇದ್ರಿ, ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ಬೋದು? ಒಂದು 15 ಕ್ವಿಂಟಲ್ ಬರ್ತದ? ನಮ್ಮ ಪ್ರಕಾರ ಸರ್ ಈಗ ನಾವು ಮಳೆಗಾಲದಲ್ಲಿ ಮಾಡಿದ್ದೇವಲ್ಲ ಸರ್, ಈಗ ಇಲ್ಲಂದ್ರು ಒಂದು ಎಕರೆಗೆ ಇಲ್ಲಂದ್ರು ಒಂದು 25-30 ಕ್ವಿಂಟಲ್ ವರೆಗೆ ಇಳುವರಿ ಆಗಿದೆ ಸರ್. 25-30 ಒಳ್ಳೆ ಇಳುವರಿ? ಹಾಂ, ಇಳುವರಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಆಮೇಲೆ ಈಗ ಭತ್ತದೊಂದು ಈಗ ಮಿಲಿನ ವ್ಯವಸ್ಥೆ ಉಂಟ ಹೇಗಿದೆ? ಮೊದಲು ಸರ್ ದಾಂಡೇಲಿ ಇತ್ತು ಸರ್, ಆದ್ರೆ ಈಗ ವ್ಯವಸ್ಥೆ ಬಂದಾಗಿದೆ ಅಲ್ಲಿ. ಈಗ ನಾವು ಹಳೆಯಾಳ ಇಲ್ಲಾದ್ರೆ ಜಗಲ್ಬೇಟ ತಗೊಂಡೋಗಿ ಅಕ್ಕಿ ಮಾಡ್ಕೊಂಡು ತಗೊಂಡು ಅಕ್ಕಿ ಮಾಡ್ಕೊಂಡು ತಗೊಂಡ್ಬರುದು ಸರ್. ಈ ವರ್ಷ ಪೂರ್ತಿ ನಿಮ್ಮ ಮನೆಗೆ ಖರ್ಚಿಗೆ ಮಾತ್ರ ಸಾಕಾಗ್ತದ ಅಥವಾ ಹೊರಗಡೆ ಮಾರಾಟಕ್ಕೆ ಸಿಗ್ತದ? ನಾವು ಸರ್ ಮಳೆಗಾಲದಲ್ಲಿ ಬೇಯಿಸಿದಂಥ ಪೂರ್ತಿ ಭತ್ತ ನಾವು ಮಾರಾಟ ಮಾಡ್ತೇವೆ ಸರ್. ಆಮೇಲೆ ಬೇಸಿಗಾಲದಲ್ಲಿ ಏನು ಮಾಡ್ತೇವೆ ಅಂದ್ರೆ ನಾವು ಮನೆ ಯೂಸ್ ಬಳಕೆಗಾಗಿ ಇಟ್ಕೋತೀವಿ. ಇದು ಕುಚ್ಚಲಕ್ಕಿಯಾಗಿ ಬಳಕೆ ಆಗ್ತದೋ ಅಥವಾ ಬೆಳ್ತಿಗಿನ? ಈ ಬಿಳಿ ಅನ್ನ ಸರ್. ಬಿಳಿ ಅನ್ನ? ಹೌದು ಸರ್. ಕುಚಲಕ್ಕಿ ಅಂತ ಮಾಡೋ ಕ್ರಮ ಇಲ್ಲ ನಮ್ಮ ಕಡೆ ಇಲ್ಲ ಸರ್. ಆಮೇಲೆ ಈ ತರಕಾರಿಯನ್ನು ಕೂಡ ಮಾಡ್ತೀರಿ, ಎರಡು ಭತ್ತದ ಕೃಷಿ ಆದ ನಂತರ ನೀವು ತರಕಾರಿ ಕೃಷಿಯನ್ನು ಕೂಡ ಮಾಡ್ತೀರಿ. ಏನಿದೆ ಈಗ ಸದ್ಯಕ್ಕೆ? ಈಗ ಮೂಲಂಗಿ ಬೆಳೆ ಇದೆ ಸರ್, ಆಮೇಲೆ ಈಗ ಬದನೆಕಾಯಿ, ಬೆಂಡೆಕಾಯಿ, ಟೊಮೆಟೊ, ಈಗ ಆಲ್ರೆಡಿ ಎಲ್ಲ ಪ್ಲಾಂಟ್ ಮಾಡಿದೀವಿ ಸರ್. ನಾವೀಗ ಇನ್ನೊಂದು ಸುಮಾರು ಒಂದು 15-20 ದಿವಸ ಹೋಗ್ಬೋದು ಸರ್ ಸ್ಟಾರ್ಟ್ ಆಗಲಿಕ್ಕೆ. ಹ್ಞೂ, ಈ ತರಕಾರಿ ಕೃಷಿ ಮಾಡುವಾಗ ಏನೇನು ಸಮಸ್ಯೆಗಳು ಬರ್ತವೆ? ಅದಕ್ಕೂ ಸ್ವಲ್ಪ ಸ್ವಲ್ಪ ಹಿಂಗೆ ಇದೆ ಸರ್, ಮುಟ್ರ ಥರ ಒಂದು ರೋಗ ಆಗ್ತೈತೆ ಸರ್, ಅದಕ್ಕೆ ಗಿಡ ಎಲೆ ಮುರುಟು ಹೋಗ್ತೈತ್ರಿ, ಆ ಸಮಸ್ಯೆ ಭಾಳ ಕಾಡ್ತೈತೆ ಸರ್ ನಮ್ಮಲ್ಲಿ. ಏನು ಮಾಡ್ತೀರಿ ಅದಕ್ಕೆ? ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ಸ್ವಲ್ಪ ಕೆಲವೊಂದು ಔಷಧಿಗಳನ್ನು ಸಿಂಪಡಣೆ ಮಾಡ್ತೇವೆ ಸರ್. ಜೇಡರ ಸಮಸ್ಯೆಯಿಂದ ಬರುವಂಥದ್ದು ಹೇಗೆ? ಜೇಡರ ಸಮಸ್ಯೆ ಅಂತ ಅಲ್ಲ ಸರ್, ಅವತ್ತು ಹವಾಮಾನ ಮೇಲೆ ಸ್ವಲ್ಪ ಇದು ಅವಲಂಬಿತವಾಗಿತ್ತು ಸರ್. ಅಂದರೆ ನಮ್ಮ ಕಡೆ ಈ ಸೈಡ್ ಸ್ವಲ್ಪ ಗಾಳಿ, ನಮ್ಮ ಕಾರವಾರ ನಮ್ಮ ಈ ಸರ್ ಸಮುದ್ರ ತೀರದಿಂದ ಈ ಬರೋಕ್ಕಂಥ ಗಾಳಿಗೆ ಯಾವುದೋ ಬೆಳೆ ಸುಭಿಕ್ಷವಾಗಿರ್ತದೆ ಸರ್, ಒಂದು ಚೆನ್ನಾಗಿ ಬೆಳವಣಿಗೆ ಆಗ್ತೈತೆ ಸರ್. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅದೇ ಸರ್, ಗಾಳಿ ಮೇಲೆ ವಾತಾವರಣ ಮೇಲೆ ಭಾಳ ಅವಲಂಬಿತವಾಗಿತ್ತು ಸರ್. ಆಮೇಲೆ ಈ ತರಕಾರಿ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ? ಕಾಲುವೆಲಿ ಹಾಯಿಸ್ತಿರೋ ಅಥವಾ ಸ್ಪ್ರಿಂಕ್ಲರ್ ಹಾಕ್ತಿರೋ, ಪೈಪಲ್ಲಿ ಹಿಡಿತಿರೋ, ಹೇಗೆ? ನಾವು ಸ್ಪ್ರಿಂಕ್ಲರಲ್ಲಿ ಕೊಡ್ತೇವೆ ಸರ್. ಆ್ಯಕ್ಚುಲಿ ಮತ್ತು ಗಿಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಪ್ಪ ಅದನ್ನು ನೋಡಿಕೊಂಡು ನಾವು ಗಿಡದ ಒಂದು ಪ್ರತಿ ದಿವಸಕ್ಕೆ ಕೊಡಬೇಕಾಗ್ತದೋ 2-3 ದಿವಸಕ್ಕೊಂದು? ಇಲ್ಲ ಸರ್, ಒಂದು ಯಾವ ಹಂತಕ್ಕೆ ಬೇಕಪ್ಪ ಆ ಹಂತದಲ್ಲಿ ಅಷ್ಟೇ ಬಿಡ್ಕೋತೇವೆ ಸರ್. ನಾವು ಜಾಸ್ತಿ ಕೊಡುವುದಿಲ್ಲ. ಯಾವ ಬೆಳೆ ಈಗ ಬೆಂಡೆಕಾಯಿಗೆ ಎಷ್ಟು ಬೇಕಪ್ಪ ಒಂದು ಲಿಮಿಟ್, 15 ದಿವಸಕ್ಕೆ 10 ದಿವಸಕ್ಕೆ ಒಂದ್ಸಲ ಹಿಂಗೆ ನೀರು ಕೊಡ್ತೇವೆ ಸರ್. ಇಂಥ ಡೈಲಿ ಅಂತ ನಾವು ಬಳಕೆ ಮಾಡೋದಿಲ್ಲ ಸರ್ ನೀರು ಅದಕ್ಕೆ. ಈಗ ಬದನೆ ನೀವು ಮಾಡ್ತಾ ಇದ್ರಿ ಅಂತ ಹೇಳಿರಿ, ಅಥವಾ ಬೆಂಡೆ ಮಾಡ್ತಾ ಇದ್ರಿ ಅಂತ ಹೇಳಿ, ಅದು ಇಳುವರಿ ಕೊಡುವಂಥ ಸಮಯದಲ್ಲಿ ಏನಾದರೂ ಸೊರಗ ರೋಗಂತೂ ಎಲೆ ಬಾಡುವಂಥದ್ದು ಒಣಗುವಂಥದ್ದು ಏನಾದ್ರು ಸಮಸ್ಯೆ ಬರ್ತದೆ? ಆಯ್ತು ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ಈಗ ಆ ಒಂದು ಸಮಸ್ಯೆ ಬದನೆಕಾಯಿ ಗಿಡದಲ್ಲಿ ಭಾಳ ಕಂಡು ಬರ್ತಾ ಇರ್ತದೆ ಸರ್. ಈಗ ಸರಿಯಾಗಿ ಗಿಡ ಹತ್ತುವಂಥ ಒಂದು ಬೆಳೆ ಈಗ ಕೊಡುವಂಥ ಸಂದರ್ಭದಲ್ಲೇ ಅದು ಒಣಕೊಂತ ಸಾಯುವಂಥ ಪರಿಸ್ಥಿತಿಗಳು ಉಂಟಾಗ್ತವೆ ಸರ್. ಒಂದು ರೀತಿಯ ಬೇರು ರೋಗ, ಅದು ಬೇರು ರೋಗನ ಸರ್, ಅದು ಎಲೆಗಳೆಲ್ಲ ಉದುರ್ಕೊಂತ ಗಿಡ ಸತ್ತು ಹೋಗ್ಬಿಡ್ತೈತೆ ಸರ್. ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತದೆ ಅದು ರೋಗ? ಹರಡುತ್ತೆ ಸರ್. ಏನು ಮಾಡ್ತೀರಿ ಅವಾಗ? ಏನು ಸರ್, ಈಗ ಔಷಧ ಸಿಂಪಡಣೆ ಮಾಡ್ತೇವೆ ಸರ್, ಮತ್ತೇನಿಲ್ಲ ಸರ್. ಅದಕ್ಕೆ ಯಾವುದು ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗ್ತದೆ? ಸ್ವಲ್ಪ ಆಗ್ತದೆ ಸರ್, ಆದರೂ ಅಷ್ಟು ಪ್ರಮಾಣದಲ್ಲಿ ಆಗುದಿಲ್ಲ ಸರ್. ಅದು ಮಣ್ಣಿಂದ ಹರಡೋದು? ಹಾ ಸರ್. ನೀವು ನೀರು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗ್ತದಲ್ಲ, ಇನ್ನೊಂದು ಗಿಡಕ್ಕೆ ಹೋಗ್ತದೆ ಆಟೋಮೆಟಿಕ್ ಆಗ್ತದೆ ಸರ್ ಅದು. ಆಮೇಲೆ ಈಗ ತರಕಾರಿ ಅಲ್ಲದೆ ಮಾರಾಟ ವ್ಯವಸ್ಥೆ ಎಲ್ಲ ಹೇಗೆ ತರಕಾರಿ? ಇಲ್ಲಿ ಸ್ಥಳೀಯವಾಗಿ ದಾಂಡೇಲಿಯಲ್ಲೇ ಮಾರಾಟ ಮಾಡ್ತಿರೋ ಅಥವಾ ಧಾರವಾಡ ಕಳಿಸ್ತಾರೋ? ಇಲ್ಲ ಸರ್, ನಾವು ಹೆಚ್ಚು ಹೇಳ್ಬೇಕಂದ್ರೆ ಸರ್, ನಾವು ಬೆಳೆದ ತರಕಾರಿ ಪೂರ್ತಿ ದಾಂಡೇಲಿಯಲ್ಲೇ ಮಾರಾಟ ಮಾಡ್ತೀವಿ. ವಾರದ ಸಂತೆ ಅಂತ ಇದೆಯಾ? ಹಾಂ, ಶನಿವಾರ ಮತ್ತು ರವಿವಾರ ಎರಡು ದಿನ ಸಂತೆ ಇದೆ, ಸಂತೆ ಇರುತ್ತೆ ಸರ್. ಅದ ನಂತರ ನಡಕ್ಕೆ ಬುಧವಾರ ಆಗ್ತದೆ ಸರ್ ಸಂತೆ. ರಸ್ತೆ ಬದಿಯಲ್ಲೆಲ್ಲ ವ್ಯಾಪಾರ ಮಾಡ್ತಾರೆ ಸರ್. ನೀವೇ ಹೋಗಿ ಕೂತ್ಕೋಬೇಕು ಅಥವಾ ಬೇರೆ ಯಾರಿಗಾರು ಮಾರಾಟ ಮಾಡ್ತೀವಿ? ಇಲ್ಲ ಸರ್, ನಮ್ಗೆ ಎಷ್ಟು ನಮ್ಗೆ ಆಗಲಿಲ್ಲ, ಎಷ್ಟು ಬೇಗ ನಾವು ಮಾರಾಟ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಲ್ಲ ಅಷ್ಟು ಇಟ್ಕೋತೀವಿ ಸರ್. ನಾವು ಉಳಿದಿದ್ದನ್ನು ನಾವು ಬೇರೆದವ್ರಿಗೆ ದಲ್ಲಾಳಿ ಕೊಟ್ಟುಬಿಡ್ತೀವಿ ಸರ್. ಆಮೇಲೆ ಹೂವಿನ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ ಅಂತ ಕೇಳಿದ್ವಿ, ಇದ್ರ ಬಗ್ಗೆ ಹೇಳಿ. ಏನು ಹೂ ಇದು, ಹೇಗೆ ಕೃಷಿ ಮಾಡುವಂಥದ್ದು, ಮಾರಾಟ ವ್ಯವಸ್ಥೆ ಎಲ್ಲ ಹೇಗೆ ಸರ್? ಅದಕ್ಕೆ ಆ್ಯಕ್ಚುಲಿ ಅಷ್ಟು ಹೇಳ್ಬೇಕಂದ್ರೆ ಸರ್, ಅದಕ್ಕೆ ಯಾವಂತ ರೋಗ ಅಂತ ಜಾಸ್ತಿ ಕಂಡು ಬರುದಿಲ್ಲ ಸರ್. ಏನು ಹೂ ಅದು? ಗಲಾಟೆ ಹೂವು. ಗಲಾಟೆ ಹೂವು ಅಂತ ಹೆಸರು. ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಏನು ಸರ್ ಅಂತ ಕ್ರಿಮಿಗೆ ಇದರ ಯಾವುದೋ ಒಂದು ರೋಗ ಬರುವಂಥ ಜಾಸ್ತಿ ಕಮ್ಮಿ ಸರ್ ಪ್ರಮಾಣದಲ್ಲಿ. ಆದರೂ ಒಂದೆರಡು ಸಲ ಅಷ್ಟೇ ನಾವು ಒಂದು ಔಷಧಿ ಯಾವುದರೂ ಸಿಂಪಡಣೆ ಮಾಡ್ತೀವಿ ಅದ್ರ ಬಗ್ಗೆ. ಆಮೇಲೆ ಎಷ್ಟು ದಿವಸ ಅಥವಾ ಎಷ್ಟು ತಿಂಗಳಿಂದ ಬೆಳೆ ಇದು? ಅದು ಹಚ್ಚಿದ ಒಂದು 1.5 ತಿಂಗಳು ಅಂದ್ರೆ ಸ್ಟಾರ್ಟ್ ಆಗ್ತದೆ ಸರ್. ಅದು ಒಂದು ಫಸಲು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಯ್ಲು ಮಾಡ್ಬೋದು? ಅದು ಆ್ಯಕ್ಚುಲಿ ನಾವು 1 ಎಕರೆ ಮಾಡಿದ್ವಿ ಅಂದ್ರೆ ಸರ್, ಅದರಲ್ಲಿ ನಾವು 3 ಭಾಗ ಮಾಡ್ಕೋತೀವಿ. ಇವತ್ತು ಒಂದು ಕಡೆ ಅದಾಯ್ತಪ್ಪ, ಇನ್ನೊಂದು ಅದು ಇಲ್ಲಿ ಕಂಟಿನ್ಯೂ ಆಗ್ತದೆ ಸರ್. ಅದು 2 ದಿವಸಕ್ಕೊಂದ್ಸರಿ ಮಾಡ್ತಾ ಹೋಗ್ಬೋದು, ಮಾಡ್ತಾನೆ ಹೋಗೋದು ಸರ್. ಈಗ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟ ವ್ಯವಸ್ಥೆ ಸರ್ ದಾಂಡೇಲಿಯಲ್ಲೇ ನಾವು ಕೊಡ್ತೇವೆ ಸರ್. ಅಂದ್ರೆ ಅಷ್ಟೇ ನಮ್ಮ ಧಾರವಾಡ ಮಾರುಕಟ್ಟೆ ಇದ್ದಂಗ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಸರ್. ಒಂದು ಆ ಒಂದು ಬೆಲೆ ನಮ್ಗೆ ಸಿಗುವುದಿಲ್ಲ ಇಲ್ಲಿ. ಹೇಗೆ ಕಿಲೋ ಲೆಕ್ಕದಲ್ಲಿ ಮಾರಾಟ ಹೇಗೆ? ಇಲ್ಲಿ ಒಂದು ಕಿಲೋಗೆ ಒಂದು 25-30 ರೂಪಾಯಿ ಕೆಜಿ ಹೋಗ್ತದೆ ಸರ್. ಅದು ಧಾರವಾಡದಲ್ಲಿ ಆದ್ರೆ ಟೆಂಡರ್ ರೇಟ್ ಇರುತ್ತೆ, ಇಲ್ಲಾಂದ್ರೆ ಕೆಜಿ 60-80 ರೂಪಾಯಿ ಈ ರೀತಿ ಹೋಗ್ತದೆ ಸರ್. ಆ ರೀತಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಈಗ ಕೊಯ್ಲು ಮಾಡುವಂಥದ್ದು ಮತ್ತೆ ಮಾರಾಟ ಮಾಡೋದು ಇದಕ್ಕೆಲ್ಲ ತುಂಬ ಕೆಲಸ ಆಗೋದಿಲ್ವಾ? ಕೆಲಸ ಆಗುತ್ತೆ ಸರ್. ಅದ್ರ ಏನಿದೆ ಸರ್, ಬೆಳಿಗ್ಗೆ ಒಂದು 5-7-8 ಗಂಟೆ ಒಳಗೆ ಒಂದು ಕೊಯ್ಲು ಆಗ್ಬೇಕು ಸರ್. ಆನಂತರ ಮತ್ತೆ ಅದು ಬಾಡ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಸಮಸ್ಯೆ ಆಗ್ತದೆ ಸರ್. ಹಾಗಾಗಿ ನಾವು ಬೆಳಿಗ್ಗೆ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ತೇವೆ ಸರ್. ಈ ಬೆಳಕಿನ ವ್ಯವಸ್ಥೆ ಎಲ್ಲ ಹೇಗೆ? 5 ಗಂಟೆಗೆ ಬೆಳಕು ಆಗ್ತದೆ? ಸ್ವಲ್ಪ ಬೆಳಕು ಇರುತ್ತೆ ಸರ್, ಬ್ಯಾಟ್ರಿ ವ್ಯವಸ್ಥೆ ಏನಾದ್ರು ಮಾಡ್ಕೋತೀವಿ ಸರ್, ತಲೆಯಲ್ಲಿ ಬ್ಯಾಟ್ರಿ ಹಾಕೊಂಡು. ಒಟ್ಟಲ್ಲಿ ಈಗ ಸ್ಥಳೀಯವಾಗಿ ನಿಮಗೆ ನಿರೀಕ್ಷಿಸಿದಷ್ಟು ಬೆಲೆ ಸಿಗ್ತಾ ಇದೆಯೋ ಇಲ್ವೋ, ಅಥವಾ ಖರ್ಚು ಹೋಗ್ತದೆ ಅದರಲ್ಲಿ? ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಲಾಭ ಅನ್ಸುತ್ತೆ ಸರ್, ಹೂವಿನ ಇದ್ರೊಳಗೆ ಸ್ವಲ್ಪ ಲಾಭ ಅನ್ಸಕತ್ತೆ ಸರ್. ತರಕಾರಿಗಾದ್ರೂ ಅದ್ರ ಖರ್ಚು ವೆಚ್ಚಗಳಾದ್ರೂ ಭಾಳ ಆಗತ್ತೆ ಸರ್. ಒಳ್ಳೆಯದು ಕಲ್ಲಪ್ಪ ಲಕ್ಷ್ಮಣ ಪಟ್ಟಾಣವರೇ, ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ಹೂವಿನ ಕೃಷಿ ಆಗ್ಬೋದು, ತರಕಾರಿ ಕೃಷಿ ಆಗ್ಬೋದು, ಕೃಷಿಯನ್ನು ನೀವು ಅವಲಂಬಿಸಿಕೊಂಡು ಮುಂದುವರಿತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಭತ್ತ ಮತ್ತು ತರಕಾರಿ ಕೃಷಿ ಅನುಭವ ಈ ವಿಷಯವಾಗಿ ದಾಂಡೇಲಿ ಶಿರಗುರಿನ ಕಲ್ಲಪ್ಪ ಲಕ್ಷ್ಮಣ ಪಠಾಣ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕಿರೀಗ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಕ್ಯಾಬೇಜ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತರಕಾರಿ. ಬಣ್ಣ ಬಣ್ಣದ ಕ್ಯಾಬೇಜ್ಗಳು ಇಂದು ಲಭ್ಯ ಇದೆ. ಕ್ಯಾಬೇಜ್ ಅನೇಕ ಪೋಷಕಾಂಶಗಳನ್ನು ಹೊಂದಿದ್ದು ದೇಹದ ಅನೇಕ ತೊಂದರೆಗಳ ನಿರ್ವಹಣೆಯಲ್ಲಿ ರೋಗಗಳು ಬಾರದ ಹಾಗೆ ತಡೆಯುವುದಕ್ಕೆ ಇವು ಸಹಕಾರಿಯಾಗ್ತದೆ. ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯದ ಅಧ್ಯಯನದ ವರದಿಯ ಹಾಗೆ ಕ್ಯಾಬೇಜ್ ರೇಡಿಯೇಷನ್ ಥೆರಪಿಯ ಅಡ್ಡ ಪರಿಣಾಮಗಳನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಕ್ಯಾಬೇಜ್ ಕ್ಯಾನ್ಸರ್ ಬಾರದಂತೆ ತಡೆಯುವುದಕ್ಕೂ ಕೂಡ ಸಹಕಾರಿಯಾಗಿದೆ. ಸಲ್ಫೋರಾಫೇನ್ ಎನ್ನುವಂತಹ ಕ್ಯಾಬೇಜ್ನಲ್ಲಿನ ಸಂಯುಕ್ತವು ಇದಕ್ಕೆ ಕಾರಣ. 30 ವರ್ಷಗಳಿಂದ ನಡೆಯುತ್ತಾ ಇರುವಂತಹ ಅಧ್ಯಯನಗಳು ಇದಕ್ಕೆ ಪುಷ್ಟಿಯನ್ನು ನೀಡ್ತಾ ಇದೆ. ಆಂಥೋಸಯಾನಿನ್ ಎನ್ನುವಂತಹ ಫ್ಲೇವನಾಯ್ಡ್ಗಳನ್ನು ಕೆಂಪು ಕ್ಯಾಬೇಜ್ ಹೊಂದಿದ್ದು ಇನ್ಫ್ಲಮೇಷನ್ ಇದನ್ನು ಕಡಿಮೆ ಮಾಡುವಂತಹ ಗುಣವನ್ನು ಇದು ಹೊಂದಿದೆ. ಈ ಮೂಲಕ ಹೃದಯ ಸಂಬಂಧಿತ ಸಮಸ್ಯೆಗಳಿಂದಲೂ ರಕ್ಷಣೆಯನ್ನು ಪಡೆಯಬಹುದು. ಅಮೆರಿಕನ್ ಜರ್ನಲ್ ಆಫ್ ನ್ಯೂಟ್ರಿಷನ್ನ ವರದಿಯ ಹಾಗೆ ಫ್ಲೇವನಾಯ್ಡ್ ಅಂಶವನ್ನು ಹೊಂದಿರುವ ಆಹಾರ ಸೇವನೆಯು ಹೃದಯ ರೋಗಗಳನ್ನು ನಿಯಂತ್ರಿಸುವುದಕ್ಕೆ ಸಹಕಾರಿಯಾಗುತ್ತದೆ. ಹಾಗೆಯೇ ಕ್ಯಾಬೇಜ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ, ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಬೇಜ್ನಲ್ಲಿ ಇರುತ್ತದೆ. ವಿಟಮಿನ್ ಕೆ, ಮೆಗ್ನೀಷಿಯಂ, ಫೋಲೇಟ್, ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಥಯಮೀನ್, ಆಂಟಿಆಕ್ಸಿಡೆಂಟ್ ಎಲ್ಲವುಗಳಿಂದ ಒಡಗೂಡಿ ಆರೋಗ್ಯಕ್ಕೆ ಪೂರಕವಾಗಿದೆ. ಆಟೋಇಮ್ಯೂನ್ ಕಾಯಿಲೆಗಳನ್ನು ನಿಯಂತ್ರಿಸುವುದಕ್ಕೆ ಕ್ಯಾಬೇಜ್ನ ಬಳಕೆ ಸಹಕಾರಿ. ಆರೋಗ್ಯದಾಯಕ ಚೆರಿ ಹಣ್ಣು. ಪುಟ್ಟ ಚಂದದ ಹಣ್ಣು ಚೆರಿ. ಕೇವಲ 20% ಕಾರ್ಬೋಹೈಡ್ರೇಟ್ ಅಂಶವನ್ನು ಹೊಂದಿದೆ. 1% ಮಾತ್ರ ಕೊಬ್ಬು, ಪ್ರೋಟೀನ್ ಅನ್ನು ಒಳಗೊಂಡಿರುವಂತಹ ಇದು ಪೋಷಕಾಂಶಗಳ ಆಗರವೆಂತಲೇ ಹೇಳಬಹುದು. ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಸಿಯಂ, ಸೋಡಿಯಂ, ಪೊಟ್ಯಾಸಿಯಂ, ಜಿಂಕ್, ಮ್ಯಾಂಗನೀಸ್, ತಾಮ್ರ ಹೀಗೆ ಅನೇಕ ಖನಿಜ ಪದಾರ್ಥಗಳಿಂದ ಕೂಡಿದೆ. ಅಲ್ಲದೆ ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಈ ಅಂಶಗಳನ್ನು ಕೂಡ ಒಳಗೊಂಡಿದೆ. ಇವೆಲ್ಲದರ ಜೊತೆಯಲ್ಲಿ ನೀರಿನಲ್ಲಿ ಕರಗುವ ನಾರಿನ ಅಂಶವಿದೆ. ಈ ನಾರಿನ ಅಂಶವು ಪೆಕ್ಟಿನ್ನಿಂದ ತಯಾರಾಗಿದ್ದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಕೆಲಸವನ್ನು ಮಾಡುತ್ತದೆ. ಚೆರಿಯಲ್ಲಿರುವ ಆರ್ಗ್ಯಾನಿಕ್ ಆಮ್ಲಗಳು ರಕ್ತ ಶುದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ. ಚೆರಿಯು ಕ್ಯಾನ್ಸರ್ನಿಂದ ರಕ್ಷಿಸುವ ಕೆಲಸವನ್ನು ಮಾಡುತ್ತದೆ. ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಕೂಡ ಚೆರಿಯು ಹೊಂದಿದೆ. ಬೊಜ್ಜು ಕಡಿಮೆ ಮಾಡಲು ಚೆರಿಯು ಸಹಕಾರಿ. ತೂಕ ಕಡಿಮೆಯಾಗಲು ಇದರ ಸೇವನೆ ಅನುಕೂಲಕಾರಿ. ದೇಹ ಶುದ್ಧಿಗೂ ಇದು ಒಳ್ಳೆಯದು. ವಿಷವಸ್ತುಗಳನ್ನು ಹೊರಹಾಕ್ತದೆ. ಚೆರಿಯಲ್ಲಿರುವಂತಹ ಅಂಶಗಳು ಮಧುಮೇಹ ನಿಯಂತ್ರಣಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಮೈಗ್ರೇನ್ ನಿವಾರಣೆಗೂ ಇದು ಸಹಕಾರಿ. ಆರ್ಥರೈಟಿಸ್ನಲ್ಲಿನ ನೋವು ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತದೆ. ಅಧ್ಯಯನಗಳು ತಿಳಿಸಿರುವ ಹಾಗೆ ಚೆರಿಯು ಆಸ್ಟಿಯೋ ಆರ್ಥರೈಟಿಸ್ ಮತ್ತು ರಿಮಟಾಯ್ಡ್ ಆರ್ಥರೈಟಿಸ್ ಅನ್ನು ಕಡಿಮೆ ಮಾಡುವುದಕ್ಕೆ ಸಹಕಾರಿಯಾಗಿದೆ. ಬೋಸ್ಟನ್ ಯೂನಿವರ್ಸಿಟಿಯ ಅಧ್ಯಯನದ ವರದಿಯ ಪ್ರಕಾರ ಪ್ರತಿನಿತ್ಯ 2 ಬಾರಿ ಚೆರಿಯನ್ನು ಸೇವಿಸುವವರಲ್ಲಿ ಶೇಕಡ 35% ಆರ್ಥರೈಟಿಸ್ ಬರುವ ಸಂಭವನೀಯತೆ ಕಡಿಮೆ ಇರುತ್ತದೆ. ಹಾಗೆ ಹೃದಯ ಸಂಬಂಧಿತ ಸಮಸ್ಯೆಗಳು ಬಾರದ ಹಾಗೆ ತಡೆಯಬಹುದು. ಮೆದುಳನ್ನು ಚುರುಕುಗೊಳಿಸುತ್ತದೆ. ಸಾಮಾನ್ಯವಾಗಿ ಚೆರಿಯನ್ನು ಸಕ್ಕರೆಯಲ್ಲಿ ಅದ್ದಿ ಇಟ್ಟಿರ್ತಾರೆ. ಇದು ಆರೋಗ್ಯಕ್ಕೆ ಹಾನಿಕರ. ಬದಲಾಗಿ ತಾಜಾ ಚೆರಿ ಹಣ್ಣುಗಳನ್ನು ಪ್ರತಿನಿತ್ಯ ಸೇವಿಸುವಂತಹದ್ದು ಒಳ್ಳೆಯದು. ಜೀರ್ಣಶಕ್ತಿ ಹೆಚ್ಚಿಸುವಂತಹ ಎಳ್ಳು. ಭಾರತೀಯ ಸಂಬಾರ ಪದಾರ್ಥಗಳಲ್ಲಿ ಹೆಚ್ಚು ಬಳಕೆಯಾಗುವಂತಹ ಪದಾರ್ಥಗಳಲ್ಲಿ ಎಳ್ಳು ಕೂಡ ಒಂದು. ಇದು ಅನೇಕ ಪೋಷಕಾಂಶಗಳನ್ನು ಹೊಂದಿರುವುದರ ಜೊತೆಗೆ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಚರ್ಮದ ಆರೋಗ್ಯಕ್ಕೆ ಎಳ್ಳು ಬಹಳ ಒಳ್ಳೆಯದು. ಆಂಟಿಆಕ್ಸಿಡೆಂಟ್ನ ಆಗ್ರವೇ ಆಗಿರುವಂತಹ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳಿನಲ್ಲಿ ವಿಟಮಿನ್ಗಳು, ಮಿನರಲ್ಸ್ಗಳು ಹೇರಳವಾಗಿರುತ್ತವೆ.

ಗಂಭೀರ ಈ ಮೌನಿ ದಾತ ಯೋಗಿ ಬಾರು ನೀನೇ ಗಂಭೀರ ಮಾಂಕಾಳಿ